ಗೋಬರ್ ಗ್ಯಾಸ್ ಅನ್ನು ಕೂಡ ಮಾಡ್ಕೊಳ್ಬಹುದು. ಗೋಬರ್ ಗ್ಯಾಸ್ ಇಂದ ಬರುವಂತಹ ಒಂದು ಘಟಕದಿಂದ ಬರುವಂತಹ ಒಂದು ಉತ್ಪನ್ನವನ್ನು ಕೂಡ ನೀವು ಕೃಷಿಯಲ್ಲಿ ಸಾವಯವ ರೀತಿಯಲ್ಲಿ ಬಳಕೆ ಮಾಡಬಹುದು ಅಂತ ಹೇಳಿದ್ರಿ. ಇದರ ಒಂದು ಇತಿಮಿತಿಗಳು ಏನೇನು? ಈಗ ಗೋಬರ್ ಗ್ಯಾಸ್ನಿಂದ ಗ್ಯಾಸ್ಗಳನ್ನು ಪಡಿಬಹುದು, ಅದರಿಂದ ನಮ್ಮ ಮನೆ ಖರ್ಚಿಗೆ ಸಾಕಾಗುವಷ್ಟು ಗ್ಯಾಸ್ ಅದರಿಂದ ಉತ್ಪನ್ನ ಆಗ್ತದೆ. ಹಾಗೆ ಅದರಿಂದ ಬರುವ ತ್ಯಾಜ್ಯವನ್ನ ಗೊಬ್ಬರವನ್ನಾಗಿ ಪರಿವರ್ತನೆ ಮಾಡುವುದು ಸೂಕ್ತ. ಆದರೆ ಅದರೊಳಗೆ ಆದಂತಹ ಪೋಷಕಾಂಶಗಳು ಇರುವುದಿಲ್ಲ ಆ ತ್ಯಾಜ್ಯಗಳಲ್ಲಿ. ಅದನ್ನ ಮತ್ತೆ ಬೇರೆ ಬೇರೆ ರೀತಿ ಮಾರ್ಪಾಟುಗಳನ್ನಾಗಿ ಮಾಡಿ ಅದನ್ನ ಬಳಸಬಹುದು. ಹಾಗೆ ಬಳಸೋದ್ರಿಂದ ಏನು ತೊಂದರೆ ಆಗುವುದಿಲ್ಲ. ಈಗ ಅಡಿಕೆಯನ್ನ ಪ್ರಧಾನ ಬೆಳೆಯಾಗಿ ಬೆಳೆಯುವಂತಹ ಒಂದು ಪ್ರದೇಶದಲ್ಲಿ ಕೃಷಿ ತ್ಯಾಜ್ಯಗಳು ಕೂಡ ಸಾಕಷ್ಟು ಉತ್ಪಾದನೆ ಆಗ್ತದೆ. ಈಗ ಒಂದು ಸೋಗೆ ಆಗ್ಬಹುದು ಅಥವಾ ಒಂದು ಮಡಲಾಗ್ಬಹುದು, ಇಂಥದನ್ನು ಕೂಡ ಬಳಕೆ ಮಾಡಿಕೊಂಡು ಮರುಬಳಕೆ ಮಾಡುವಂತಹದ್ದು, ಈ ಕೃಷಿ ತ್ಯಾಜ್ಯಗಳ ಮರುಬಳಕೆ ಹೇಗೆ ಸಾಧ್ಯ? ಈಗ ನಮ್ಮಲ್ಲಿ ಅಡಿಕೆ ತೋಟಗಳಲ್ಲಿ ಸಾಕಷ್ಟು ಈ ಮುಚ್ಚುವಿಕೆ ಅಂದ್ರೆ ಗಿಡಗಳಿಗೆ ಅದನ್ನು ಮುಚ್ಚುವಿಕೆ ಒಂದು ಇದನ್ನು ಮಾಡಲೇಬೇಕಾಗ್ತದೆ. ಹುಲ್ಲಿನಿಂದಾಗಬಹುದು ಅಥವಾ ಮರದ ಎಲೆ ಸೊಪ್ಪು ಇತ್ಯಾದಿಗಳಿಂದ ಅದನ್ನು ಮುಚ್ಚುವುದರಿಂದ ಮಣ್ಣಿನಲ್ಲಿರುವಂತಹ ಈ ಸೂಕ್ಷ್ಮ ಜೀವಿಗಳಿಗೂ ಒಂದು ಹೆಚ್ಚಿನ ಒಂದು ಹೆಚ್ಚುವಿಕೆಗೆ ಅದು ಅನುಕೂಲವಾಗ್ತದೆ ಅಂತ. ಹಾಗಾಗಿ ಯಾರಿ ಮತ್ತೆ ತೇವಾಂಶವನ್ನು ಕೂಡ ಅದು ತಡೆದು ಹಿಡಿತದೆ. ಹಾಗಾಗಿ ಅದನ್ನ ಹೆಚ್ಚಿನ ಒಂದು ಇದರಲ್ಲಿ ಆ ರೀತಿಯ ಒಂದು ಬಳಕೆ ನಮ್ಮಲ್ಲಿ ಇದೆ. ಈ ಸ್ಲರಿಗೇಷನ್ ಅಂತ ಹೇಳ್ತೀವಲ್ವ, ದ್ರವ ರೂಪದಲ್ಲಿ ಗೊಬ್ಬರವನ್ನು ಕೊಡುವಂತಹದ್ದು, ಆ ಪ್ರಯತ್ನ ಏನಾದ್ರೂ ನಡೆದಿದೆಯಾ? ಹಾ, ದ್ರವ ರೂಪದ ಇದನ್ನು ನಾವು ಕಳೆದ ಒಂದು 15 ವರ್ಷದಿಂದ ಅದನ್ನು ಕೂಡ ಮಾಡ್ತಾ ಇದ್ವಿ. ಗೋಮೂತ್ರ ಹಾಗೆ ಸಗಣಿ ದೊಡ್ಡ ಒಂದು ಇದನ್ನ ಟ್ಯಾಂಕ್ಗಳನ್ನು ಕಟ್ಟಿ ಅದರೊಳಗೆ ಅದನ್ನ ಸ್ವಲ್ಪ ಒಂದು ತಿಂಗಳು ಅದನ್ನ ಕೊಳಸಬೇಕು. ಅವಾಗ ಅಲ್ಲಿ ಸೂಕ್ಷ್ಮ ಜೀವಿಗಳು ಎಲ್ಲ ಸಾಕಷ್ಟು ಒಂದು ಇದಾಗುತ್ತೆ. ಅದು ಅದನ್ನ ಕಡೆಗೆ ಪೈಪ್ ಮೂಲಕ ತೋಟಗಳಿಗೆ ಹಾಯಿಸುವುದು ಇತ್ಯಾದಿಗಳನ್ನ ಮಾಡಬಹುದು, ಅದನ್ನು ಮಾಡಿದ್ದೇವೆ ನಾವು. ಕೃಷಿಯಲ್ಲಿ ಸಂಶೋಧನೆಯ ಬಗ್ಗೆ ನೀವು ಪ್ರಸ್ತಾಪ ಮಾಡಿದ್ರಿ. ಈಗ ಈ ಗೋನಂದ ಜಲ ಎನ್ನುವಂತಹದ್ದು ಒಂದು ಇತ್ತೀಚಿನ ಒಂದು ಬೆಳವಣಿಗೆ, ಏನಿದು ಗೋನಂದ ಜಲ ಅಂತಂದ್ರೆ ಅದರ ಒಂದು ಪ್ರಾಮುಖ್ಯತೆ ಏನು? ಗೋನಂದ ಜಲ ಅಂದರೆ ಸತ್ತ ದನಗಳನ್ನ ಸಿಮೆಂಟಿನ ಟ್ಯಾಂಕಿನಲ್ಲಿ ಅದನ್ನ ಹಾಕಿ ಒಂದು 4-5 ತಿಂಗಳು ಅದನ್ನು ಬಿಡಬೇಕು. ಅದರಿಂದ ಉತ್ಪನ್ನವಾಗುವ ಏನು ಗೊಬ್ಬರ ಇರುತ್ತದೆ ಅದು ಒಳ್ಳೆಯ ಒಂದು ಗೊಬ್ಬರ. ಸ್ವಲ್ಪ ವಿವರವಾಗಿ ಹೇಳಿ, ಗೋನಂದ ಜಲವನ್ನು ಪಡೆಯುವಂತಹ ಒಂದು ವಿಧಾನ ಹೇಗೆ ಅಂತೇಳಿ ಸ್ಟೆಪ್ ಬೈ ಸ್ಟೆಪ್ ಹೇಳಿ. ಈಗ ಮೊದಲು ಸತ್ತ ದನಗಳನ್ನ ತಂದು ಅದನ್ನ ಟ್ಯಾಂಕಿನಲ್ಲಿ ಹಾಕುವಂತದ್ದು. ಟ್ಯಾಂಕ್ ಅಂದ್ರೆ ಎಷ್ಟು ದೊಡ್ಡ ಇರಬೇಕು? ಅದು ಒಂದು 6 ಅಡಿ ಈ ಆಳ, ಒಂದು 6 ಅಡಿ ಅಗಲ, ಈ ರೀತಿಯಾದ ಟ್ಯಾಂಕುಗಳನ್ನ ನಿರ್ಮಾಣ ಮಾಡಿಕೊಳ್ಬೇಕು. ಹಾಗೆ ನಿರ್ಮಾಣ ಮಾಡುದು ನೆಲದ ಮಟ್ಟದಲ್ಲೋ ನೆಲದ ಮೇಲೆ? ಹಾ, ನೆಲದ ಮೇಲೂ ಆಗಬಹುದು ಅಥವಾ ನೆಲದ ಅಡಿಯಲ್ಲೂ ಆಗಬಹುದು. ಅದನ್ನು ಸುಲಭವಾಗಿ ನಾವು ಹೊರಗೆ ತೆಗೆಯುವ ಒಂದು ಔಟ್ಲೆಟ್ ಇರಬೇಕು. ಆ ರೀತಿಯಾದ ಒಂದು ಇದನ್ನು ಮಾಡಿ ಅದನ್ನು ನಿರ್ಮಾಣ ಮಾಡಿಕೊಳ್ಬೇಕು. ನಂತರದಲ್ಲಿ ಅದಕ್ಕೆ ಗೋಮೂತ್ರ ಹಾಗೆ ಬೆಲ್ಲವನ್ನು ಹಾಕಬೇಕು. ಇಷ್ಟು ಪ್ರಮಾಣದಲ್ಲಿ ಗೋಮೂತ್ರವನ್ನ ಸಾಮಾನ್ಯ ಒಂದು ದನಕ್ಕೆ 800-1,000 ಲೀಟರ್ ವರೆಗೆ ಗೋಮೂತ್ರಗಳು ಬೇಕಾಗ್ತದೆ. 800-1,000 ಲೀಟರ್ ಬೇಕಾಗುತ್ತೆ. ಅಷ್ಟನ್ನು ಸಂಗ್ರಹಿಸುವುದು ಹೇಗೆ? ಅಲ್ಲ, ಅದನ್ನೆಲ್ಲ ಸಂಗ್ರಹ ಮಾಡಿ ಇಟ್ಟುಕೊಳ್ಬೇಕಾಗ್ತದೆ. ಮತ್ತೆ ಅದಕ್ಕೆ ಒಂದು ಡಬ್ಬಿ ಬೆಲ್ಲ, ಸಾವಯವ ಮೂಲಕವಾಗಿ ಮಾಡಿದಂತ ಬೆಲ್ಲ, ಅಜೂನಿ ಬೆಲ್ಲನೂ ಆಗಬಹುದು. ಹಾಗೆ ಅದಕ್ಕೆ ಮಜ್ಜಿಗೆ, ಇದು ಯಜಮಾನಿಯ ಒಂದು ದನಕ್ಕೆ ಒಂದು 200 ಲೀಟರ್ನಷ್ಟು ಮಜ್ಜಿಗೆ ಬೇಕಾಗ್ತದೆ. ಈ ಮಜ್ಜಿಗೆ ಹಾಕುವುದರಿಂದ ಏನಾಗುತ್ತೆ, ಅದರಲ್ಲಿ ಯಾವುದೇ ಕ್ರಿಮಿಗೆ ಹುಳಗಳು ಆಗುವುದಿಲ್ಲ ಅದರೊಳಗೆ. ಮತ್ತೆ ಅದು ಡಿಕಾಂಪೋಸ್ ಆಗ್ಲಿಕ್ಕೆ ಅದು ಒಳ್ಳೆಯ ಸಹಾಯಕ ಆಗ್ತದೆ. ಅಂದ್ರೆ ಸತ್ತ ದನದ ಒಂದು ದೇಹದ ಮೇಲೆ ಮುಚ್ಚುವ ಹಾಗೆ ಇದನ್ನ ಮುಚ್ಚುವ ಹಾಗೆ ಅದನ್ನ ಹಾಕಬೇಕಾಗ್ತದೆ. ಇದಕ್ಕೆ ನೀರು ಅಂತ ಪ್ರತ್ಯೇಕವಾಗಿ ಹಾಕಬೇಕು? ಇಲ್ಲ, ನೀರನ್ನು ಪ್ರತ್ಯೇಕವಾಗಿ ಹಾಕುವುದಿಲ್ಲ. ಗೋಮೂತ್ರವೇ ಅದಕ್ಕೆ 800-1,000 ಲೀಟರ್ ಬೇಕು. 1,000 ಲೀಟರ್ ಬೇಕಾಗಿರ್ತದೆ. ಆ ನಂತರ ಅದನ್ನ ಮುಚ್ಚಳ ಮುಚ್ಚಿ ಅದಕ್ಕೆ ಸಿಮೆಂಟ್ ಗಾಳಿ ಆಡಿದಾಗ, ಯಾಕೆಂದ್ರೆ ಮತ್ತೆ ಹೊರಗಡೆಯಿಂದ ವಾಸನೆ ಬರ್ತದೆ, ಅದಲ್ಲದೆ ಮತ್ತೆ ಸಾಂಕ್ರಾಮಿಕ ರೋಗಗಳು ಹರಡುವ ಸಾಧ್ಯತೆಗಳು ಇರ್ತದೆ. ಹಾಗಾಗಿ ಅದನ್ನು ಸಿಮೆಂಟಿನಿಂದ ಮುಚ್ಚಿ ಬಿಡ್ತೇವೆ. ಸಿಮೆಂಟಿನಿಂದ ಅದಕ್ಕೆ ಮುಚ್ಚಿ ಬಿಡ್ತೇವೆ. ನಂತರದಲ್ಲಿ ಸಾಮಾನ್ಯ 4-5 ತಿಂಗಳಲ್ಲಿ ಅದು ಎಲ್ಲ ಡಿಕಾಂಪೋಸ್ ಆಗಿ 0 ಹಂತಕ್ಕೆ ಬಂದ್ಬಿಡ್ತದೆ. ಎಲುಬು ಕೂಡ ಇರ್ತದೋ? ಇಲ್ಲ, ಎಲುಬುಗಳು ಒಳಗಿಂದ ಪೂರ್ತಿ ಟೊಳ್ಳಾಗಿ ಬಂದ್ಬಿಡ್ತದೆ. ಹೊರಮೈ ಸ್ವಲ್ಪ ಗಟ್ಟಿಯಾಗಿರೋದ್ರಿಂದ ಹೊರಮೈ ಇರುತ್ತದೆ, ಆದ್ರೆ ಒಳಗಿಂದ ಅದೆಲ್ಲ ಕರಿಗೆ ಬಂದ್ಬಿಡ್ತದೆ. ಅದನ್ನು ಕೂಡ ಸುಲಭವಾಗಿ ಪುಡಿ ಮಾಡ್ಲಿಕ್ಕೆ ಆಗ್ತದೆ, ಅಂದ್ರೆ ಅಷ್ಟು ಅದು ಜೀರ್ಣವಾಗಿರುತ್ತದೆ. ಈಗ 5-6 ತಿಂಗಳಲ್ಲಿ ಇದು ಕಾಂಪೋಸ್ಟ್ ಆಗ್ತದೆ, ಕಾಂಪೋಸ್ಟ್ ಆಗ್ತದೆ. ಅವಾಗ ಹೇಗಿರ್ತದೆ ಪರಿಸ್ಥಿತಿ ಒಳಗಡೆ? ಇಲ್ಲ, ಅವಾಗ ಅದು ಎಲ್ಲ ಕೊಳೆತು ದುರ್ವಾಸನೆ ಎಲ್ಲ ಹೋಗಿರ್ತದೆ, ಅದು 0 ಆಗಿರ್ತದೆ. ಅಂದ್ರೆ ಸಾಮಾನ್ಯವಾಗಿ ಗೋಮೂತ್ರಗಳಿಗೆಲ್ಲ ಎಷ್ಟು ಗೋಮೂತ್ರಕಾಲ ಎಷ್ಟು ವಾಸನೆ ಬರುತ್ತೆ ಸಗಣಿಗೆ, ಅಷ್ಟೇ ಅದರಲ್ಲಿ ವಾಸನೆ ಇರುವಂತಹದ್ದು. ಯಾವುದೇ ದುರ್ವಾಸನೆ ಆಗ್ಲಿ ಅಥವಾ ಅದು ನೋಡ್ಲಿಕ್ಕೆ ಅಂತ ಏನು ಹಿಸಿಕೆಯಾಗಿ ಕಾಣುವಂತದ್ದು ಏನು ಇರುವುದಿಲ್ಲ ಅದರಲ್ಲಿ. ಈಗ ಹೆಚ್ಚು ಕಮ್ಮಿ 800-1,000 ಲೀಟರ್ ನೀವು

ಕಾನೂನಿನ ತೊಡಕು ಏನು ನಮಗೆ ಇವರಿಗೇನು ಆಗಿಲ್ಲ, ಅಬ್ಜೆಕ್ಷನ್ ಹಾಕಲಿಲ್ಲ. ಯಾಕೆಂದರೆ ಅದು ನಮ್ಮ ಜಮೀನಿನಲ್ಲಿ ನಾವು ಮಾಡಿರ್ತೇವೆ, ಅದರಿಂದ ಬೇರೆಯವರಿಗೆ ತೊಂದರೆ ಆಗೋದಾಗಲಿ ಅಥವಾ ಅದರ ವಾಸನೆ ಬರೋದು ಇತ್ಯಾದಿ ತೊಂದರೆ ಯಾವುದು ಜನರಿಗೆ ಆಗಲಿಲ್ಲ. ಅದರಿಂದ ಗ್ರಾಮ ಪಂಚಾಯತ್ ಪರ್ಮಿಷನ್ ಅಂತ ಇಲ್ಲ ಇಲ್ಲ ಅಂಥದ್ದೇನು ಇದು ಮಾಡಿಲ್ಲ. ಈಗ ಇದರ ಒಂದು ಉಪಯೋಗದ ಬಗ್ಗೆ ಹೇಳಿ, ಈಗ ಅಡಿಕೆ ತೋಟ ಆಯಿತು, ಈಗ ಭತ್ತದ ಕೃಷಿಗೋ ಅಥವಾ ಇನ್ನಿತರ ತರಕಾರಿ ಬೆಳೆಗಳಿಗೂ ಇದರ ಬಳಕೆ ಮಾಡಿ ನೋಡಿದ್ದೀಯಾ? ಹೌದು, ಭತ್ತದಲ್ಲೂ ಒಳ್ಳೆ ಉತ್ತಮ ಒಂದು ನಮಗೆ ಫಲಿತಾಂಶ ಸಿಕ್ಕಿದೆ. ಇದು ಅಂದರೆ ಭತ್ತ ಕಾಳು ಕಟ್ಟುವ ಒಂದು ಇದು ಸಂಖ್ಯೆ ಹೆಚ್ಚಾಗ್ತದೆ, ಅಂದರೆ ಜೊಳ್ಳು ಅಂತ ಹೇಳ್ತೇವಲ್ಲ, ಜೊಳ್ಳು ಆಗುವುದು ಕಡಿಮೆ ಆಗ್ತದೆ. ಮತ್ತೆ ಒಳ್ಳೆ ಅದಕ್ಕೆ ಏನು ಮರಿ ಹೊಡೆಯೋದು ಅಂತ ಹೇಳ್ತೇವಲ್ಲ, ಹಿರಳು ಹುರಳು ಹೊಡೆಯೋದು, ಅದು ಒಳ್ಳೆ ಇದಾಗ್ತದೆ ಭತ್ತದಲ್ಲಿ. ಈಗ ನಾವು ಉಳಿದ ಎಲ್ಲ ಈ ಸಗಣಿ ಗೊಬ್ಬರ ಹಾಕುವುದನ್ನು ಕಡಿಮೆ ಮಾಡಿದ್ದೇವೆ, ಇದರಿಂದ ಇದರ ಬಳಕೆಯನ್ನೇ ಮಾಡ್ತಾ ಇದ್ದೇವೆ. ಖರ್ಚು ಎಷ್ಟು ಮಟ್ಟಿಗೆ ಕಡಿಮೆ ಆಗಿದೆ? ಖರ್ಚು 50%ಗಿಂತ ಕಡಿಮೆ ಆಗಿದೆ. ಉಳಿದ ಗೊಬ್ಬರಗಳ ಅದನ್ನು ವಿಲೇವಾರಿ ಮಾಡುವುದು, ಅದನ್ನು ಹಾಕುವುದು ಮುಚ್ಚುವುದು ಎಲ್ಲ ಭಾಳ ಕೆಲಸ, ಆದರೆ ಇದು ಭಾಳ ಕಡಿಮೆ ಖರ್ಚಿನಲ್ಲಿ ಇದು ಆಗುವಂಥದ್ದು. ಅಲ್ಲ, ಗೊಬ್ಬರದ ಖರ್ಚಿನಲ್ಲಿ ಬಳಕೆ ಕಡಿಮೆ ಆಗಿದೆಯಾ? ಗೊಬ್ಬರದ ಖರ್ಚಿನಲ್ಲಿ ಬಳಕೆ ಕಡಿಮೆ ಆಗಿದೆ. ಹೌದು, ರಾಸಾಯನಿಕವನ್ನು ಮೊದಲಿಂದಲೂ ಬಳಸ್ತಾ ಇರಲಿಲ್ಲ ನಾವು. ಹಾಂ, ಉಳಿದ ಈ ಹಟ್ಟಿ ಗೊಬ್ಬರವು ಇವತ್ತಿನ ದಿನದಲ್ಲಿ ಅದು ತುಂಬ ಇದಾಗಿದೆ. ಈಗ ಅದು ಸಿಗ್ತಾ ಇಲ್ಲ, ಗುಣಮಟ್ಟನೂ ಇಲ್ಲ, ಮತ್ತೆ ಅದು ಸಿಗ್ತಾನೂ ಇಲ್ಲ. ಯಾಕೆಂದರೆ ದನ ಸಾಕುವವರ ಸಂಖ್ಯೆ ಕಡಿಮೆ ಆಗಿದ್ದರಿಂದ ಇದನ್ನು ನಾವು ಮಾರಾಟಕ್ಕೆ ತಂದು ಇದನ್ನು ಉಪಯೋಗ ಮಾಡುವುದು ತುಂಬ ಇವತ್ತು ಈ ದಿವಸದಲ್ಲಿ ತುಂಬ ದುಬಾರಿ ಆಗ್ತಾ ಇದೆ. ಹಾಗಾಗಿ ಅದರ ಬಳಕೆ ನಮಗೆ ಸಂಪೂರ್ಣವಾಗಿ ನಿಲ್ಲಿಸಿಬಿಟ್ಟಿದ್ದೇವೆ ನಾವು. ಈಗ ಒಂದು 300 ಕಿಲೋ ತೂಗುವಂಥ ಒಂದು ಸತ್ತ ದನದ ಒಂದು ಗೋ ನಂದಾಜಲ ಮಾಡುವುದಿದ್ರೆ ಎಷ್ಟು ಪ್ರಮಾಣದಲ್ಲಿ ನಿಮಗೆ ಗೋ ನಂದಾಜಲ ಸಿಗ್ತದೆ ಮತ್ತು ಎಷ್ಟು ಎಕರೆ ಪ್ರದೇಶಕ್ಕೆ ಇದನ್ನು ಬಳಕೆ ಮಾಡಬಹುದು? ಈಗ ಸಾಮಾನ್ಯ ಒಂದು 300 ಕೆಜಿ 350-400 ಕೆಜಿ ವರೆಗೆ ಇರ್ತದೆ ಒಂದು ದನ, ಒಂದು 1000-1200 ಲೀಟರ್ ವರೆಗೆ ಅದಕ್ಕೆ ಗೋನಂದಾಜಲ ಸಿಗ್ತದೆ. ಇದನ್ನ ಅದೇ ಗಿಡಗಳಿಗೆ ಒಂದೊಂದು ಲೀಟರ್ನಂತೆ, ಸಾಮಾನ್ಯ 1-2 ಎಕರೆ 3 ಎಕರೆ ಜಾಗಗಳಿಗೆ ತೋಟ ಅಡಿಕೆ ತೋಟ ಆದರೆ ಇದನ್ನು ಇದು ಮಾಡ್ಬೋದು. ಭತ್ತಕ್ಕೂ ಹಾಗೆ, ಭತ್ತಕ್ಕೂ ನಾವು ಅದನ್ನು ಸಿಂಪರಣೆನೂ ಕೂಡ ಮಾಡ್ಬೋದು ಅಥವಾ ಮಣ್ಣಿನಲ್ಲಿಯೂ ಕೂಡ ಅದನ್ನು ಬೆರೆಸ್ಬೋದು. ಕಬ್ಬಿನ ಕೃಷಿಯನ್ನು ಕೂಡ ನೀವು ಮಾಡ್ತಾ ಇದ್ದೀರಿ? ಕಬ್ಬನ್ನು ಸ್ವಲ್ಪ ಮಾಡ್ತಾ ಇದ್ದೇವೆ. ಹಾಂ, ಕಬ್ಬನ್ನು ಕೂಡ ಈ ಗೊಬ್ಬರದಿಂದಲೇ ನಾವು ಬೆಳೀತಾ ಇದ್ದೇವೆ. ಇಲ್ಲೆಲ್ಲ ಆಲೆಮನೆ ಹಬ್ಬ ಅಂತೆಲ್ಲ ಮಾಡೋದಿದೆಯಾ? ಹಾಂ, ಇದೆ ಇದೆ ನಮ್ಮಲ್ಲಿ ಮಾಡ್ತಾ ಇದ್ದೇವೆ. ಅದರ ಬಗ್ಗೆ ಹೇಳಿ ನಮ್ಮ ಕೇಳುಗರಿಗೆ, ಏನಿದೆ ಆಲೆಮನೆ ಹಬ್ಬ ಅಂದ್ರೆ ವಿಶೇಷತೆ ಏನು? ಆಲೆಮನೆ ಹಬ್ಬ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಈ ಆಲೆಮನೆ ಅಂದ್ರೆ ಏನು ಅಂತ ಇಂದಿನ ಜನಾಂಗಕ್ಕೆ ಗೊತ್ತಿಲ್ಲ. ಹಿಂದೆಲ್ಲ ಹಳ್ಳಿ ಹಳ್ಳಿಗಳಲ್ಲಿ ಮನೆ ಮನೆಗಳಲ್ಲೆಲ್ಲ ಕಬ್ಬು ಬೆಳೀತಾ ಇದ್ರು, ಗಾಣವನ್ನು ಹೂಡಿ ಅಲ್ಲಿ ಕಬ್ಬಿನ ರಸವನ್ನು ತೆಗೆದು ಹಾಲನ್ನು ಕುಡಿದು, ಆ ಒಂದು ಸಂಪ್ರದಾಯ ಹಿಂದಿನಿಂದ ಇತ್ತು. ಇತ್ತೀಚೆಗೆ ಅದೆಲ್ಲ ಮರೆಯಾಗಿ ಹೋಗಿದೆ. ಹಾಗಾಗಿ ಇಂದಿನ ಹೊಸ ತಲೆಮಾರುಗಳಲ್ಲಿ ಇದರ ಒಂದು ಇದಾಗಲಿ ಅಂತ ಹೇಳ್ಕೊಂಡು ಈಗ ಏನು ಮಾಡ್ತಾರೆ, ಕಬ್ಬು ಬೆಳೆದಂಥ ರೈತರಿಂದ ಅದನ್ನು ಖರೀದಿ ಮಾಡಿ ತಂದು ಅಂದರೆ ಊರುಗಳ ಒಂದು ಜಾಗದಲ್ಲ ಗಾಣವನ್ನು ಹೂಡಿ ಅದನ್ನು ಮಾಡುವಂಥ ಒಂದು ಇದನ್ನು ಮಾಡಿಕೊಂಡಿದ್ದಾರೆ. ಈಗ ಒಂದು ರೀತಿಯ ಕುಟುಂಬದ ಸ್ನೇಹಿತರೆಲ್ಲ ಬಂದು ಸೇರ್ಕೊಳ್ಳುವ, ಎಲ್ಲ ಊರಿನ ಎಲ್ಲ ಜನ ಇವರು ಬಂದು ಸೇರ್ತಾರೆ ಅಲ್ಲಿ, ಸೇರಿ ಒಂದು ಒಳ್ಳೆ ಹಬ್ಬದ ವಾತಾವರಣ ಆಗ್ತದೆ ಅಂತ. ಬಹಳ ಸಂತೋಷ ಸುಬ್ರಹ್ಮಣ್ಯ ಭಟ್ ಅವರೇ. ಸಾಂಪ್ರದಾಯಿಕವಾಗಿ ಕೃಷಿ ಮಾಡುವುದರ ಜೊತೆ ಜೊತೆಗೆ ಒಂದು ಹೊಸ ಚಿಂತನೆಯಲ್ಲಿ ಈ ಒಂದು ಗೋನಂದ ಜಲ ಎನ್ನುವಂಥದ್ದನ್ನು ಮಾಡಿಕೊಂಡು ಸಾವಯವ ಕೃಷಿಗೆ ಪೂರಕವಾಗಿ ಮಾಡ್ತಾ ಇದ್ರಿ. ನಿಮ್ಮ ಅನುಭವನ ಹಂಚಿಕೊಳ್ಳೋದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಜೇನು ಕೃಷಿ ಮತ್ತು ಗೋನಂದ ಜಲ ಕುರಿತಾಗಿ ಸುಬ್ರಹ್ಮಣ್ಯ ಭಟ್ ಅವರೊಂದಿಗೆ ನಡೆಸಿರುವ ಸಂದರ್ಶನವನ್ನ ಕೇಳಿದಿರಿ. ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ AI ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು, ಲಿಮಿಟೆಡ್, ಅದೇ ಇನ್ಕಮ್ ಬರ್ತಾ ಇರಬೇಕು, ಲೈಫ್ ಟೈಮ್ LIC ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ, LIC ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. MS ಶೀಲಾ ಹಾಡಿರುವ ಪುರಂದರದಾಸರ ರಚನೆಯನ್ನು ಕೇಳೋಣ. ಹರಿಗೋಲಂಬಿಗ ಅದ ತೊಂಬತ್ತು ಚಿತ್ರ ನೋಡಂಬಿಗ ಸಂಭ್ರಮದಿಂದ ನೀನಂಬಿಗ ಸಂಭ್ರಮದಿಂದ ನೀನಂಬಿಗ ಅದರಿಂಬು ನೋಡಿ ನಡೆಸಂಬಿಗ ಸಂಭ್ರಮದಿಂದ ನೀನಂಬಿಗ ಅದರಿಂಬು ನೋಡಿ ನಡೆಸಂಬಿಗ ಅಂಬಿಗ ನಾನಿನ್ನ ನಂಬಿದೆ ಜಗದಂಬ ಪಥದೊಳಗೆ ಅಂಬಿಗ ಪರಾಭಕ್ತಿ ಹುಟ್ಟನು ಹಾಕಿ ಅಂಬಿಗ ಮುಕ್ತಿದಾಯಕ ನಮ್ಮ ಪುರಂದರ ವಿಠಲನ ಮುಕ್ತಿದಾಯಕ ನಮ್ಮ ಪುರಂದರ ವಿಠಲನ ಮುಕ್ತಿ ಮಂಟಪ ಕೊಯ್ಯೋ ಗೀತೆಯೊಂದಿಗೆ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ ಮುಕ್ತಾಯವಾಯಿತು. ಕೇಳುಗರೆ, ನಾಳೆ ಸಂಜೆ 6:50 ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಅಡಿಕೆ ತಳಿಗಳು ಮತ್ತು ಬೀಜೋತ್ಪಾದನೆ ಈ ಕುರಿತಾಗಿ ವಿಟ್ಲದ ಸಿಪಿಸಿಆರ್ಐನ ವಿಜ್ಞಾನಿ ಡಾಕ್ಟರ್ ನಾಗರಾಜ್ ಎನ್ಆರ್ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ಕೇಳುಗರೆ, ಇದೊಂದು ಪ್ರಕಟಣೆ. ಆಕಾಶವಾಣಿ ಮಂಗಳೂರು ಕೇಂದ್ರವು ನಿಯೋಜನೆಯ ಮೇರೆಗೆ ಪ್ರಸಾರ ಸಹಾಯಕರಾಗಿ ಕಾರ್ಯನಿರ್ವಹಿಸಲು ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸುತ್ತಿದೆ. ಅಭ್ಯರ್ಥಿಗಳು ಪಿಯುಸಿ ಉತ್ತೀರ್ಣರಾಗಿರಬೇಕು ಮತ್ತು 20-50 ವಯಸ್ಸಿನ ಒಳಗಿನವರಾಗಿರಬೇಕು. ಮಂಗಳೂರು ನಗರ ವ್ಯಾಪ್ತಿಯಲ್ಲಿ ವಾಸಿಸುವವರಿಗೆ ಆದ್ಯತೆ. ಅರ್ಜಿ ಸಲ್ಲಿಸಲು ಇಚ್ಛಿಸುವ ಅಭ್ಯರ್ಥಿಗಳು ತಮ್ಮ ಹೆಸರು, ವಿಳಾಸ, ಜನ್ಮದಿನಾಂಕ ಸೇರಿದಂತೆ ವಿವರಗಳನ್ನು ಒಳಗೊಂಡ ಅರ್ಜಿಯನ್ನು ಆಕಾಶವಾಣಿ ಮಂಗಳೂರು ಕೇಂದ್ರಕ್ಕೆ ತಲುಪಿಸಬಹುದು ಅಥವಾ ಇಮೇಲ್ ವಿಳಾಸ hr.avmng@gmail.com ಇದಕ್ಕೆ ಕಳುಹಿಸಬಹುದು. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 15 June 2025. ಗಮನಿಸಿ, ಇದು ಯಾವುದೇ ರೀತಿಯ ಉದ್ಯೋಗಾವಕಾಶವಾಗಿರುವುದಿಲ್ಲ. ಪ್ರಕಟಣೆ ಕೇಳಿದಿರಿ. ಕೇಳುಗರೇ, ಇದೊಂದು ಪ್ರಕಟಣೆ ಕರ್ನಾಟಕ ಪಾಲಿಟೆಕ್ನಿಕ್ ಮಂಗಳೂರು. ಇಲ್ಲಿ 2025-26 ಸಾಲಿನಲ್ಲಿ 2 ವರ್ಷಗಳ ಐಟಿಐ ಅಥವಾ ದ್ವಿತೀಯ ಪಿಯುಸಿ ವಿಜ್ಞಾನ ಅಥವಾ ದ್ವಿತೀಯ ಪಿಯುಸಿ ತಾಂತ್ರಿಕ ವಿಷಯಗಳಲ್ಲಿ ಉತ್ತೀರ್ಣರಾಗಿರುವ ಅರ್ಹ ಅಭ್ಯರ್ಥಿಗಳಿಂದ ಆಫ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಅಭ್ಯರ್ಥಿಗಳ ಮೆರಿಟ್ಗೆ ಅನುಗುಣವಾಗಿ ಆಫ್ಲೈನ್ ಮೂಲಕ ಸೀಟು ಹಂಚಿಕೆ ಮಾಡಲಾಗುವುದು. ಅರ್ಹ ಮತ್ತು ಆಸಕ್ತ ಅಭ್ಯರ್ಥಿಗಳು ಮೂಲ ದಾಖಲೆಗಳೊಂದಿಗೆ ಅರ್ಜಿಯನ್ನು ಸಲ್ಲಿಸಬಹುದು. ಅಭ್ಯರ್ಥಿಗಳು ಇಲಾಖೆಯ ಅಧಿಕೃತ ವೆಬ್ಸೈಟ್ನಿಂದ ಅರ್ಜಿಗಳನ್ನು ಡೌನ್ಲೋಡ್ ಮಾಡಿಕೊಂಡು ಭರ್ತಿ ಮಾಡಿದ ಅರ್ಜಿಗಳನ್ನು ಪ್ರಾಂಶುಪಾಲರಿಗೆ